ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572620. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ, ಹಾಡಿದ್ದಾರೆ ಎಲ್ ಶಾಸ್ತ್ರಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು, ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ ಚೆಲುವಿಗೆ ನಿಧಿಯೋ ಒಲವಿನ ಸುಧೆಯೋ ನೀರಿಲ್ಲದೆ ಈ ಕಂಗಳು ಮಂಜಾದವು. ಓನಲ್ಲೇ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ, ಮರುಳಾಗಿ ಮಾಡಿ ಮರೆಯಾದೆ ಏಕೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಬರಗಿದೆನು ಕೈ ಬಿಟ್ಟರೆ ಬಾಡಲಿದೆ ಹೇಳುವೆ ಕಣ್ಣಿಟ್ಟರೆ ಕರಗಿದೆನು ಮುತ್ತಿಟ್ಟರೆ ಬರಗಿದೆನು ಕೈ ಬಿಟ್ಟರೆ ಬಾಡಲಿದೆ ಹೇಳುವೆ ದುಃಖ ಕನಸಲ್ಲಿ ಬರುವೆ ಆ ಪ್ರೀತಿಗಾಗೆ ಕಾಯುವೆ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಬದುಕೆಲ್ಲ ಬರಿದಾಗಿದೆ ಅಸತೋಮ ಸದ್ಗಮಯ ಚಿತ್ರದ ಗೀತೆ ಅನುರಾಧ ಭಟ್ ಹಾಡಿದ್ದಾರೆ. ಲಕ್ಷ್ಮೀ ಅವರ ಸ್ವರದಲ್ಲಿ ಸತ್ಯವಾನ್ ಸಾವಿತ್ರಿ ಚಿತ್ರದ ಗೀತೆ, ಸಂಗೀತ ಗುರುಕಿರಣ್ ಅವರದು. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸರ್ಗ ಸರ್ಗ, ಬಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನ್ನ ಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮೆಲ್ಲಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ. ಬಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನ್ನ ಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮೆಲ್ಲಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ. ಚಿತ್ರ ಹಾಗೂ ರಾಜೇಶ್ ಅವರ ಧ್ವನಿಯಲ್ಲಿ ಕೂಲಿ ರಾಜ ಚಿತ್ರದ ಗೀತೆ, ಸಂಗೀತ ಹಂಸಲೇಖ ಅವರದು. ತಾರೆಯ ಊರಿನ ಚಂದ್ರನ ನಾಚಿಸು ಮುದ್ದಿನ ಅರಗಿನಿ ನೀನಮ್ಮ, ವಾತ್ಸಾಯನ ಸೂತ್ರಕ್ಕೆ ಸ್ಫೂರ್ತಿ ನಿನ್ನ ಬಡುಕುವ ನಡುವಮ್ಮ. ನಿನ್ನ ಮಾತಿನ ಬಿಸಿಯ ಏಟಿನ ರಭಸವ ತಾಳನು ಮಹಾರಾಯ, ಮತ್ತೊಂದು ಏರಿಸ ಚಿತ್ತಿನ ಮಳೆಯಲ್ಲಿ ಮೀಯುತ ಬಳಸೋ ಈ ಮನೆಯ. ರಾತ್ರಿಯ ನಿದ್ದೆ ಕದ್ದ ಚಿಲುವೆ ನಿನ್ನ ಬಿಟ್ಟಿರನ, ತಾವರೆ ಮುಖದ ಚಿನ್ನ ತಾಮಸವೇಗೆ ಇನ್ನ, ಮುತ್ತಿನ ಕಡಲೆ ನಿನ್ನ ಮುತ್ತಲಿ ಮುಳುಗಿಸು ನನ್ನ. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ. ಮಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನ್ನ ಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಬೆಂಗಳೂರು ಕರಗ, ಮಲ್ಲಿಗೆ ನೀನು ಹಿಡಿದರೆ ಪ್ರೀತಿಯ ಸ್ವರ್ಗ. ಹುಲಿಯನ್ನು ಕೊಲ್ಲುವ ಬಾರೆ ಬಳಸುತ್ತ ಮಾರನ ಸುಮಬಾಣ, ಪ್ರಣಯದ ಆಟಕ್ಕೆ ಬೇಕಿದ ಚೆಲುವೆ ನಿನ್ನ ತನುವಿನ ಮನಸದನ. ಹೊನ್ನಿನ ಗಣಿಯೇ ನಿನ್ನ ಪ್ರೀತಿಯ ಮುನಿಸೇರನ್ನ, ಮನಸ್ಸಿನ ಮಹಲಲ್ಲಿ ನಿನ್ನ ರಾಜ್ಯದ ಸ್ಥಾಪಿಸು ಇನ್ನ. ಮೈಸೂರ ಮಲ್ಲ ನೀನು ಕರಗ ಕರಗ, ಸ್ವರ್ಗ ಸ್ವರ್ಗ. ಮಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನ್ನ ಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲ ನೀನು ಬೆಂಗಳೂರು ಕರಗ, ಮಲ್ಲಿಗೆ ನೀನು ಹಿಡಿದರೆ ಪ್ರೀತಿಯ ಸ್ವರ್ಗ. ಬೀದಿಲಿ ನಂಗೆ ಕಣ್ಣ ಹೊಡೆದೊಳೆ, ಊರಿನ ದಾರಿಲಿ ನನ್ನ ಕೈಯ ಹಿಡಿದೊಳೆ. ಆ ಸಂತೆಯ ಬೀದಿಲಿ ನಂಗೆ ಕಣ್ಣ ಹೊಡೆದೊಳೆ, ಊರಿನ ದಾರಿಲಿ ನನ್ನ ಕೈಯ ಹಿಡಿದೊಳೆ. ಮಾವಿನ ತೋಪಲ್ಲಿ ಪಾರಮ್ಮಾವ ಅಂದೊಳೆ, ಗುಂಡಿಗೆ ಗೂಡಲ್ ಕುಂತವಳೆ. ಮಹಾರಾಜ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್. ಆದರೂ ಹೇಳದೇನೆ ನಗುತ್ತ ದ್ಯಾವರೆ ಚಿತ್ರದ ಗೀತೆ ಚೇತನ್ ಗೌಡಾನಂದ ಹಾಗೂ ಗೌಡಾನಂದ ಹಾಡಿದ್ದಾರೆ. ಸುಂದರ ಬೆಳಕಿದೆ ಸಣ್ಣದು ಅತಿಯಾಗಿ ಕಾಯಿಸುವ ಅಪರಾಧ ಮಾಡದಿರು ನಿನಗಾಗಿ ಕಾತರಿಸಿ ಕಂಗಾಲು ನಾನಿಂದು ಏನನು ಕಲ್ಯಾಣ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಪ್ರಕಾಶ್. ಬೆಲ್ಡಿಂಗ್ ಬೆಟ್ ಹೋದ ಕಬುಣ ಕುಕ್ಕು ಹಿಡಿದಂತೆ ಕೇಬಲ್ ಕಿತ್ತು ಹೋದ ಟಿವಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.